ಇವೆಲ್ಲವೂ ಸಹ ಇನ್ನು ಮುಂದೆ ಶೇಕಡಾ 5 ಜಿಎಸ್ಟಿ ವ್ಯಾಪ್ತಿಗೆ ಬರಲಿದೆ. ಸೆಪ್ಟೆಂಬರ್ 22 ಜಾರಿಗೆ ಬರುವ ಜಿಎಸ್ಟಿ 2.0 ರೈತರ ಪಾಲಿಗೆ ವರದಾನ. ಸೌರ ಪಂಪ್ಸೆಟ್, ಸೋಲಾರ್ ವಿದ್ಯುತ್ ಘಟಕದ ಪರಿಕರಗಳಿಗೆ ಇನ್ನು ಕೇವಲ ಶೇಕಡಾ 5 ತೆರಿಗೆ ಸೀಮಿತವಾಗಲಿದೆ. ಜನಸಾಮಾನ್ಯರು ಬಳಸುವ ಹಾಲು, ಹಣ್ಣು, ತರಕಾರಿ, ಬ್ರೆಡ್, ಗೋಧಿ ಹಿಟ್ಟು, ಖಾದ್ಯ, ಸಿಹಿ ತಿನಿಸು, ಆಹಾರ ಪದಾರ್ಥಗಳು, ಧಾನ್ಯಗಳಿಗೆ ಇನ್ನು ಯಾವುದೇ ಜಿಎಸ್ಟಿ ತೆರಿಗೆ ಇರುವುದಿಲ್ಲ. ಇದಲ್ಲದೆ 33 ಜೀವರಕ್ಷಕ ಔಷಧಗಳು ತೆರಿಗೆ ಮುಕ್ತವಾಗಿರುತ್ತದೆ. ಜಿಎಸ್ಟಿ ನೋಂದಾಯಿತ ಸಲೂನ್, ಜಿಮ್, ಫಿಟ್ನೆಸ್, ಯೋಗ ಕೇಂದ್ರಗಳ ಸೇವೆಗೆ ಇನ್ನು ಮುಂದೆ 18 ಜಿಎಸ್ಟಿ ಬದಲಾಗಿ ಶೇಕಡಾ 5 ತೆರಿಗೆ ಸೀಮಿತವಾಗಿದೆ. ಕೇಂದ್ರ ಸರ್ಕಾರದ ಹೊಸ ಕ್ರಾಂತಿ ಜಿಎಸ್ಟಿ 2.0. ಎಲ್ಐಸಿಯ ಜೀವನ್ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಕೊಳೆ ರೋಗಗಳು ಮತ್ತು ಬೇರು ರೋಗಗಳ ಕುರಿತು ಡಾಕ್ಟರ್ ಮಧು ಎಸ್ ಗಿರಿ, ಸಂಶೋಧನಾ ಸಹಾಯಕರು, ಸಸ್ಯರೋಗಶಾಸ್ತ್ರ ವಿಭಾಗ, ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರ, ಬಾಳೆಹೊನ್ನೂರು, ಚಿಕ್ಕಮಗಳೂರು, ಇವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಇವರನ್ನು ಸಂದರ್ಶಿಸುವವರು ಹಾಗೂ ಇದರ ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಾರ್ಯಕ್ರಮ ಕೇಳುಗರೇ, ಇವತ್ತು ನಾನು ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರ, ಕಾಫಿ ಸಂಶೋಧನಾ ಕೇಂದ್ರ ಬಾಳೆಹೊನ್ನೂರು ಚಿಕ್ಕಮಗಳೂರಿನಲ್ಲಿದ್ದೇನೆ. ಇವತ್ತು ನನ್ನ ಜೊತೆ ಡಾಕ್ಟರ್ ಮಧು ಎಸ್ ಗಿರಿಯವರಿದ್ದಾರೆ. ಇವರು ಸಂಶೋಧನಾ ಸಹಾಯಕರಾಗಿ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಕಾಫಿ ಬೆಳೆಯಲ್ಲಿ ಈಗ ಏನು ಮಳೆಗಾಲದಲ್ಲಿ ಬರ್ತಕ್ಕಂತ ಕೊಳೆ ರೋಗಗಳ ಬಗ್ಗೆ, ಜೊತೆಗೆ ಬೇರು ರೋಗಗಳ ಬಗ್ಗೆ ವಿಶೇಷವಾಗಿ ಇವರು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತ ನಮಸ್ಕಾರ ಸರ್. ಹೇಳಿ, ಈ ಒಂದು ಕಾಫಿ ಬೆಳೆಯಲ್ಲಿ ಕೊಳೆ ರೋಗಗಳ ಬಗ್ಗೆ ಪರಿಚಯದೊಂದಿಗೆ ತಮ್ಮ ಒಂದು ಸಂದರ್ಶನ ಆರಂಭ ಮಾಡಿ. ಕೇಳುವರೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಧು ಎಸ್ ಗಿರಿ ಅಂತ. ಈ ಒಂದು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಸ್ಯರೋಗ ಶಾಸ್ತ್ರ ವಿಭಾಗದಲ್ಲಿ ನಾನು ಸಂಶೋಧನಾ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕಾಫಿನಲ್ಲಿ ಮೊದಲು ನಿಮ್ಗೆ ತಿಳಿದಿರಬಹುದು ಹೆಚ್ಚು ಕಡಿಮೆ ಈ ಒಂದು ಎರೆ ತುಕ್ಕು ರೋಗ ಅಂತ ಹೇಳಿದ್ರು, ಅದು ಕೂಡ ಒಂದು ಬಹಳಷ್ಟು ಒಂದು ಏನು ಬೆಳೆ ಒಂದು ಹಾನಿ ಮಾಡಲಿಕ್ಕೆ ಕಾರಣವಾಗ್ತಿತ್ತು. ಆದ್ರೆ ಈಗ ಕೆಲವೊಂದಷ್ಟು ವರ್ಷಗಳಲ್ಲಿ ಈ ಮಳೆಗಾಲದಲ್ಲಿ ಕಂಡು ಬರುವಂತಹ ಕೊಳೆ ರೋಗಗಳು ಕೂಡ ಅಷ್ಟೇ ಒಂದು ಬೆಳೆಯನ್ನು ಹಾಳು ಮಾಡುವಷ್ಟು ಒಂದು ಶಕ್ತಿಯನ್ನು ಹೊಂದಿದೆ. ಅದೇ ರೀತಿಯಲ್ಲಿ ನಮ್ಗೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮಳೆಯಲ್ಲಿ ಅಥವಾ ಒಂದು ನಮ್ಮ ಈ ಒಂದು ವಾತಾವರಣದಲ್ಲಿ ವೈಪರೀತ್ಯ ಆಗ್ತಿರೋದ್ರಿಂದ ಈ ಒಂದು ರೋಗಗಳ ಉಲ್ಬಣತೆ ಜಾಸ್ತಿ ಆಗ್ತಾ ಇದೆ. ಈಗ ನಮ್ಗೆ ತಿಳಿದಿರೋ ಪ್ರಕಾರ ಈ ಒಂದು ಕೊಳೆ ರೋಗವು ಕೆಲವೊಂದು ಶಿಲೀಂಧ್ರಗಳಿಂದ ಬರ್ತದೆ. ಅದರಲ್ಲಿ ಮುಖ್ಯವಾಗಿ ಎರಡು ತರಹದ ಕೊಳೆ ರೋಗಗಳಿವೆ. ಒಂದನೇದು ಕಪ್ಪು ಕೊಳೆ ರೋಗ, ಎರಡನೇದು ತೊಟ್ಟು ಕೊಳೆ ರೋಗ ಅಂತ. ಎರಡು ಕೂಡ ಶಿಲೀಂಧ್ರದಿಂದನೇ ಬರ್ತದೆ. ಸುಮಾರು ಇವು ಒಂದೊಂದು ಮಳೆಗಾಲ ಸಮಯದಲ್ಲಿ ಹೆಚ್ಚು ಕಡಿಮೆ 15-20% ವರೆಗೂ ಕೂಡ ಕೆಲವೊಂದು ಬಾರಿ ಬೆಳೆ ಹಾನಿಗೆ ಕಾರಣ ಆಗ್ತದೆ. ಅದು ಏನಂತಂದ್ರೆ ವಾತಾವರಣದ ಒಂದು ಅನುಕೂಲತೆ, ಇದನ್ನೆಲ್ಲ ಒಂದು ಏನು ಯಾವ ರೀತಿ ನಮ್ಗೆ ವಾತಾವರಣ ಅನುಕೂಲವಾಗಿದ್ದಾಗ ಈ ಒಂದು ರೋಗ ಹೆಚ್ಚಾದ್ರೆ ಈ ಒಂದು ನಮ್ಗೆ ಒಂದು 10-15% ಅಥವಾ ಹೆಚ್ಚು ಕಡಿಮೆ 20% ವರೆಗೂ ಹೋಗುವಂತ ಏನು ಒಂದು ಬೆಳೆ ಹಾನಿ ಆಗುವಂತ ಅವಕಾಶ ಇರ್ತದೆ. ಮತ್ತೆ ಈ ರೋಗ, ಈ ಏನು ಕಪ್ಪು ಕೊಳೆ ರೋಗ ಅಥವಾ ತೊಟ್ಟು ಕೊಳೆ ರೋಗ ಅಂತ ಹೇಳಿದ್ನಲ್ಲ, ಅವು ನಮ್ಮ ಕಾಫಿಲಿ ಎರಡು ಜಾತಿ ಇದೆ, ಮುಖ್ಯವಾಗಿ ಅರಾಬಿಕ ಮತ್ತು ರೋಬಸ್ಟಾ ಅಂತ ಹೇಳ್ತೀವಿ. ಎರಡು ಒಂದು ಕೂಡ ಕಂಡು ಬರ್ತದೆ, ಎರಡರಲ್ಲೂ ಕೂಡ ರೋಗ ಉಲ್ಬಣತೆಗಳನ್ನು ನಾವು ಕಾಣಬಹುದು. ಈ ಕಪ್ಪು ಕೊಳೆ ರೋಗದ ಬಗ್ಗೆ ಹೇಳಬೇಕು ಅಂತಂದ್ರೆ, ಈ ಕಪ್ಪು ಕೊಳೆ ರೋಗವು ನಮ್ಗೆ ಈ ಕೊಳೆ ರೋಗ ನಾಕ್ಷಿಯ ಎಂಬ ಒಂದು ಶಿಲೀಂಧ್ರದಿಂದ ಬರುವಂತಹ ರೋಗವಾಗಿದೆ. ಈ ಕಪ್ಪು ಕೊಳೆ ರೋಗ ಕೂಡ ನಮ್ಗೆ ಯಾವಾಗ ಅಂತಂದ್ರೆ, ಸಾಮಾನ್ಯವಾಗಿ ಈ ಹೆಚ್ಚು ಮಳೆ ಆಗ್ತಿದ್ದು, ಮೋಡದಿಂದ ಕೂಡಿದಂತಹ ವಾತಾವರಣ ಇದ್ದು, ತಂಪನೆ ಗಾಳಿ ಬೀಸ್ತಾ ಇದ್ರೆ, ಮತ್ತೆ ಏನೋ ಒಂದು ತುಂತುರು ಮಳೆ ಆಗಾಗ ಆಗ್ತಾ ಇದ್ರೆ ಈ ರೋಗದ ಉಲ್ಬಣತೆ ಜಾಸ್ತಿ ಆಗ್ತಾ ಹೋಗ್ತದೆ. ಮತ್ತೆ ಇನ್ನು ಈ ರೋಗದ ಲಕ್ಷಣ ಬಗ್ಗೆ ಹೇಳಬೇಕು ಅಂತಂದ್ರೆ, ಸಾಮಾನ್ಯವಾಗಿ ನಾವು ಈ ರೋಗ ಪೀಡಿತ ಗಿಡಗಳನ್ನ ನೋಡಿದಾಗ ಗಿಡದ ಮಧ್ಯಭಾಗದಿಂದ ಎಲೆಗಳು, ಕಾಯಿಗಳು ಮತ್ತೆ ಒಂದು ಈ ಎಳೆಯ ರೆಂಬೆಗಳು ಕೂಡ ಕೊಳೆಯೋದು ಕಂಡು ಬರ್ತದೆ. ಮೊದಲನೇ ಹಂತದಲ್ಲಿ ನಮ್ಗೆ ಈ ಒಂದು ರೋಗ ಪೀಡಿತ ಎಲೆ ಮತ್ತು ಕಾಯಿಯ ಮೇಲ್ಭಾಗದಲ್ಲಿ ಮತ್ತೆ ಎಲೆಯ ಕೆಳಭಾಗದಲ್ಲಿ ಮತ್ತೆ ಈ ಒಂದು ಎಳೆಯ ರೆಂಬೆಗಳ ಮೇಲೆ ಒಂದು ಬಿಳಿಯ ಪುಡಿಯಂತಹ ಶಿಲೀಂಧ್ರ ಬೆಳವಣಿಗೆ ಕಂಡು ಬರ್ತದೆ. ನಂತರದ ದಿನಗಳಲ್ಲಿ ಯಾವಾಗ ರೋಗ ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ಅಂತ ಸಮಯದಲ್ಲಿ ಈ ಒಂದು ಬಾಧಿತ ಎಲೆಗಳು ಮತ್ತೆ ಕಾಯಿಗಳು ಮತ್ತೆ ಈ ಒಂದು ಎಳೆಯ ರೆಂಬೆಗಳು ಕೊಳೆತು ಕಪ್ಪು ಬಣ್ಣಕ್ಕೆ ತಿರುಗಿ, ನಂತರ ಈ ಎಲೆಗಳು ಏನು ಈ ಒಂದು ರೆಂಬೆಯಿಂದ ಬೇರ್ಪಟ್ಟು ಒಂದು ಶಿಲೀಂಧ್ರದ ದಾರದಂತ ರಚನೆಗಳಿಂದ ನೇತಾಡ್ತಾ ಇರ್ತವೆ. ನಂತರ ಈ ಕೊಳೆತ ಕಾಯಿಗಳು ಕೂಡ ಕಪ್ಪು ಬಣ್ಣಕ್ಕೆ ತಿರುಗಿ ಅವುಗಳು ಕೂಡ ಉದುರಿ ಹೋಗುವಂತಹ ಒಂದು ಸಂದರ್ಭ ಇರ್ತದೆ. ಇನ್ನು ಈಗಾಗಲೇ ನಾನು ಹೇಳಿದೆ, ಈ ರೋಗ ಮುಖ್ಯವಾಗಿ ಮಳೆಗಾಲಕ್ಕೆ ಮಾತ್ರ ಸೀಮಿತವಾಗಿರ್ತದೆ, ಅದರಲ್ಲೂ ಹೆಚ್ಚು ತೇವಾಂಶ ಯಾವಾಗಿರುತ್ತೆ, ಮಳೆ ಯಾವಾಗ ಒಂದು ನಮಗೆ ಸತತವಾಗಿ ಎಡೆಬಿಡದೆ ಬರ್ತಾ ಇರುತ್ತೆ, ಮತ್ತೆ ಒಂದು ಈ ಮಂಜು ಮುಸುಕಿದ ವಾತಾವರಣ, ಮೋಡ ಕವಿದ ವಾತಾವರಣ ಇರುವಂತಹ ಒಂದು ಸಂದರ್ಭ ಈ ಒಂದು ರೋಗದ ಉಲ್ಬಣತೆಗೆ ಹೆಚ್ಚಿನ ಒಂದು ಅನುಕೂಲ ಮಾಡಿಕೊಡ್ತದೆ. ಇನ್ನು ಈ ರೋಗದ ನಿರ್ವಹಣಾ ಕ್ರಮಗಳ ಬಗ್ಗೆ ಹೇಳಬೇಕು ಅಂತಂದ್ರೆ, ಮೊದಲನೇದಾಗಿ ನಾವು ಒಂದು ನೆರಳಿನ ಪ್ರಮಾಣವನ್ನು ಸರಿಯಾಗಿ ನೋಡ್ಕೊಳ್ಬೇಕು. ತೋಟದಲ್ಲಿ ಎಸ್ಪೆಷಲಿ ನಮ್ಗೆ ಕಾಫಿ ಬೆಳೆಯನ್ನು ನಾವು ನೆರಳಲ್ಲಿ ಬೆಳೆಯೋದ್ರಿಂದ ಈ ನೆರಳಿನ ಪ್ರಮಾಣ ಸೂಕ್ತವಾಗಿರುವಂತೆ ನೋಡ್ಕೊಳ್ಬೇಕು. ಅಂತಂದ್ರೆ ಅತಿಯಾದ ನೆರಳು ಇರಬಾರದು, ಹದವಾದ ನೆರಳು ಇರಬೇಕು. ಅದಕ್ಕೋಸ್ಕರ ಮಳೆಗಾಲಕ್ಕಿಂತ ಮುಂಚೆ ನಾವು ಮರಗಸಿಯನ್ನು ಮಾಡಬೇಕು. ಈ ಮರಗಸಿಯನ್ನು ಮಾಡೋದ್ರಿಂದ ಸೂಕ್ತವಾದ ನೆರಳನ್ನು ನಾವು ಇಟ್ಕೊಬಹುದು. ಇದರಲ್ಲಿ ನೆರಳು ಜಾಸ್ತಿ ಆದ್ರೆ ಏನಾಗುತ್ತೆ ಅಂತಂದ್ರೆ, ಮಳೆಗಾಲದಲ್ಲಿ ಮಳೆ ನಿಂತ ಮೇಲೂ ಕೂಡ ಈ ಒಂದು ತೇವಾಂಶ, ಗಿಡದ ಮೇಲೆ ತೇವಾಂಶ ಒಣಗೋದಿಲ್ಲ, ಅದರಿಂದ ಈ ತೇವಾಂಶ ಜಾಸ್ತಿ ಆಗ್ಬಿಟ್ಟು ಈ ಕೊಳೆ ರೋಗ ಇನ್ನೂ ಕೂಡ ಉಲ್ಬಣ ಆಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಕೆಲವೊಂದ್ ಕಡೆ ಏನ್ ಮಾಡ್ತಾರೆ, ಬರೀ ಸಿಲ್ವರ್ ಓಕ್ ಜಾತಿಯ ಮರಗಳನ್ನು ಮಾತ್ರ ಕಾಫಿ ತೋಟಗಳು ಬೆಳೆಸ್ತಾರೆ. ಇದು ಒಳ್ಳೆಯದಲ್ಲ, ಯಾಕಂತಂದ್ರೆ ಈ ಸಿಲ್ವರ್ ಓಕ್ ಗಿಡಗಳನ್ನ ಜಾಸ್ತಿ ಮರಗಳನ್ನ ನೆರಳಿನ ಮರಗಳಾಗಿ ಬೆಳೆಸಿದಾಗ ಏನ್ ಸಮಸ್ಯೆ ಆಗತ್ತೆ ಅಂತಂದ್ರೆ, ಅದ್ರ ಮೇಲಿಂದ ಬೀಳುವಂತ ಎಲೆಗಳು ಈ ಒಂದು ಕಾಫಿ ಗಿಡದ ಮೇಲೆ ಇರುತ್ತೆ. ಅದು ಯಾವುದೇ ಕಾರಣಕ್ಕೂ ಅಲ್ಲೇ ಒಂದು ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಉದುರಿ ಹೋಗದೇನೆ ಗಿಡಗಳ ಮೇಲೆ ಉಳ್ಕೊಳ್ಳೋದ್ರಿಂದ ಅಲ್ಲಿ ಇನ್ನೂ ಹೆಚ್ಚು ತೇವಾಂಶ ಸಂಗ್ರಹವಾಗ್ಬಿಟ್ಟು ಮತ್ತೆ ಆ ಗಿಡದ ಮೇಲೆ ಇರೋದ್ರಿಂದ ಈ ಒಂದು ಶಿಲೀಂಧ್ರಕ್ಕೆ ಹೆಚ್ಚು ಉತ್ತಮವಾದ ವಾತಾವರಣವನ್ನು ನೀಡ್ಬಿಟ್ಟು ಇದೊಂದು ಒಳ್ಳೆ ಅವಕಾಶ ಒದಗಿಸ್ಕೊಟ್ಟು ರೋಗದ ಉಲ್ಬಣತೆ ಹೆಚ್ಚಾಗ್ತಾ ಹೋಗುತ್ತೆ. ಅಂತೆ ಇನ್ ಮುಂದೆ ಹೇಳ್ಬೇಕು ಅಂತಂದ್ರೆ, ಈಗ ಮಳೆಗಾಲಗಿಂತ ಮುಂಚೆನೆ ನಾವು ಈ ಗಿಡ ಕಸಿ ಅನ್ನು ಮಾಡಬೇಕಾಗ್ತದೆ, ಮತ್ತೆ ಏನು ಅನುಪಯುಕ್ತ ರೆಂಬೆಗಳಿರ್ತಾವ ಅವನ್ನೆಲ್ಲ ತೆಗೆದಾಕ್ಬೇಕಾಗತ್ತೆ, ಒಣಗಿದ ಕಡ್ಡಿಗಳನ್ನ ತೆಗಿಬೇಕಾಗ್ತದೆ. ಅದ್ರ ಜೊತೆಗೆ ಈ ಏನು ದರ್ಗ ಎಲೆ ಮರದಿಂದ ಉದುರಿ ಬಿದ್ದಿರುತ್ತೆ ಒಣಗಿರೋದು, ಅದನ್ನು ಕೂಡ ತೆಗೆದಾಕ್ಬೇಕಾಗತ್ತೆ. ಕ್ಲೀನ್ ಮಾಡೋ ಗಿಡಗಳನ್ನ ಸ್ವಚ್ಛಗೊಳಿಸಬೇಕಾಗತ್ತೆ. ಇಲ್ಲ ಅಂದ್ರೆ ನೆಕ್ಸ್ಟ್ ಈ ಒಂದು ಒಣಗಿದ ಎಲೆಗಳು ಮತ್ತೆ ಒಣಗಿದ ಕಡ್ಡಿಗಳು ಈ ರೋಗದ ಬಾಧೆಯನ್ನು ಹೆಚ್ಚು ಮಾಡ್ತವೆ. ಮತ್ತೆ ಈ ತರ ಮಾಡಿದ ನಂತರ ನಾವು ಒಂದು ಕೆಲಸವನ್ನು ಮರ್ಯಾದೆ ಮಾಡಬೇಕಾಗಿರೋದು ಅಂತಂದ್ರೆ, ಶೇಕಡ 1% ಕ್ಷಾರೀಯ ಬೋರ್ಡೋ ದ್ರಾವಣ ಅಂದ್ರೆ ಆಲ್ಕಲೈನ್ ಬೋರ್ಡೋ ಮಿಕ್ಸ್ಚರ್ ಅನ್ನು ಈ ಒಂದು ರೋಗ ಬರುವಂತಹ ಬ್ಲಾಕ್ಗಳಲ್ಲಿ ಮಳೆಗಾಲಕ್ಕಿಂತ ಮುಂಚೆನೆ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಯಾವಾಗ ಸಿಂಪರಣೆ ಮಾಡಬೇಕು ಅಂತಂದ್ರೆ, ಇನ್ನು ಕಾಯಿಗಳು ಸಂಪೂರ್ಣವಾಗಿ ಬಲ್ತಿರಬಾರ್ದು, ಸಣ್ಣ ಸಣ್ಣ ಕಾಯಿಗಳಿದ್ದಾಗ ಅಂತ ಸಮಯದಲ್ಲಿ ಸ್ಪ್ರೇ ಮಾಡಬೇಕಾಗ್ತದೆ. ಮತ್ತೆ ಈ ಒಂದು ಶಿಲೀಂಧ್ರನಾಶಕ ಬೋರ್ಡೋ ಮಿಶ್ರಣವನ್ನು ಎಲೆ ಕೆಳಭಾಗ, ಎಲೆಯ ಮೇಲ್ಭಾಗ ಮತ್ತೆ ಮುಖ್ಯವಾಗಿ ಕಾಯಿ ಗೊಂಚಲುಗಳು ನೆನೆಯುವಂತೆ ಈ ಬೋರ್ಡೋ ಸಿಂಪರಣೆಯನ್ನು ಮಳೆಗಾಲಕ್ಕಿಂತ ಮುಂಚೆ ಮಾಡಬೇಕಾಗ್ತದೆ. ನಂತರ ಇಷ್ಟೆಲ್ಲ ಮಾಡಿ ಕೂಡ ಮಳೆಗಾಲದಲ್ಲಿ ಇನ್ನು ಮಳೆ ಹೆಚ್ಚಾಗ್ಬಿಟ್ಟು ಅಲ್ಲಲ್ಲಿ ಏನಾದ್ರೂ ರೋಗಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ರೋಗ ಪೀಡಿತ ಗಿಡಗಳ ಅನ್ನು ಸ್ವಚ್ಛಗೊಳಿಸಬೇಕು. ಅಂದ್ರೆ ಕೊಳೆತಿರುವಂತಹ ಕಾಯಿಗಳು, ಎಲೆಗಳು ಮತ್ತು ರೆಂಬೆಗಳನ್ನು ಸಂಗ್ರಹಿಸಿ ಅವನ್ನ ಒಂದು ಗುಂಡಿಗಳಲ್ಲಿ ಹಾಕಿ ಮಣ್ಣಿನಿಂದ ಮುಚ್ಚಬೇಕು. ಇವುಗಳನ್ನ ತೋಟದ ಯಾವುದೇ ಒಂದು ಭಾಗದಲ್ಲಿ ಹಾಗೆಯೇ ಕೊಳೆಯಲು ಬಿಡಬಾರದು. ಈ ತರ ಮಾಡೋದ್ರಿಂದ ನಾವು ರೋಗ ಹರಡುವಿಕೆಯನ್ನು ಕಡಿಮೆ ಮಾಡಬಹುದು. ಹೀಗೆ ಗಿಡಗಳನ್ನು ಸ್ವಚ್ಛಗೊಳಿಸಿದ ನಂತರ ಈ ರೋಗ ಪೀಡಿತ ಗಿಡಗಳು ಹಾಗೂ ಸುತ್ತಲಿನ ಗಿಡಗಳಿಗೆ ಟೆಬುಕೋನೋಸೋಲ್ 38.39% SC ಎನ್ನುವಂತಹ 200 mL ಶಿಲೀಂಧ್ರನಾಶಕವನ್ನು ಪ್ರತಿ 200 L ನೀರಿಗೆ ಸೇರಿಸಿ, ಜೊತೆಗೆ ಪ್ಲಾನೋಫಿಕ್ಸ್ 50 mL ಎನ್ನುವ ಒಂದು ಹಾರ್ಮೋನ್ ಅನ್ನು ಸೇರಿಸಿ, ಜೊತೆಗೆ ಒಂದು ಅಂಟು ಅಥವಾ ರಾಳವನ್ನು ಸೇರಿಸಿ, ನಾವು ಮಳೆ ಒಂದು ಬಿಡು ನೀಡಿರುವಂತಹ ಸಮಯದಲ್ಲಿ ರೋಗ ಪೀಡಿತ ಗಿಡಗಳಿಗೆ ಮತ್ತು ಅದರ ಸುತ್ತಲಿನ ಗಿಡಗಳು, ಅದರ ಎಲೆಗಳು, ಕಾಯಿಗಳು ಹಾಗೂ ರೆಂಬೆಗಳು ಸಂಪೂರ್ಣವಾಗಿ ನೆನೆಯುವಂತೆ, ಅಂದ್ರೆ ಎಲೆ ಕೆಳಭಾಗ, ಮೇಲ್ಭಾಗ, ಕಾಯಿ ಹಾಗೂ ರೆಂಬೆಗಳು ಸಂಪೂರ್ಣವಾಗಿ ನೆನೆಯುವಂತೆ ಒಂದು ಸಿಂಪರಣೆ ಮಾಡಬೇಕು. ಇದರಿಂದ ರೋಗಗಳನ್ನು ನಾವು ಹತೋಟಿಗೆ ತರಬಹುದು. ಇದು ಸರ್ ಈಗ ಹೇಗೆ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಇದರ ಒಂದು ತೀವ್ರತೆ ಯಾವ ರೀತಿಯಿಂದ ಇದೆ, ಒಂದು ನಿಗದಿತ ಸ್ಥಳಗಳಲ್ಲಿ ಇದೆಯೋ ಅಥವಾ ಹೇಗೆ ಸರ್ ಇದು ಈ ರೋಗದ ಒಂದು ಅಂದ್ರೆ ಕೊಳೆ ರೋಗದ ಕಾಫಿಯಲ್ಲಿ? ಸರ್ ಈಗ ಹೇಳ್ಬೇಕು ಅಂತಂದ್ರೆ, ಈ ಕಪ್ಪು ಕೊಳೆ ರೋಗದ ಬಗ್ಗೆ ನಾನು ಇಷ್ಟೆಲ್ಲ ಹೇಳಿದೆ, ಬಟ್ ಇದೇ ರೀತಿಯಲ್ಲಿ ಒಂದು ನಾವು ಈ ತೊಟ್ಟು ಕೊಳೆ ರೋಗನು ಕೂಡ ಬರ್ತದೆ. ಇವೆರಡೂ ಕೂಡ ಪ್ರತಿ ವರ್ಷ ನಾವು ಏನು ನಿರ್ವಹಣಾ ಕ್ರಮಗಳನ್ನ ಮಾಡದೇ ಇದ್ರೆ ಪ್ರತಿ ವರ್ಷ ಜಾಸ್ತಿ ಆಗುವ ಒಂದು ಸಂದರ್ಭ ಇದ್ದೇ ಇರುತ್ತೆ. ಈಗ ನಾವು ಕಪ್ಪು ಕೊಳೆ ರೋಗಕ್ಕೆ ಏನ್ ಹೇಳಿದೆ ಅದೇ ರೀತಿಯಾದ ನಿರ್ವಹಣಾ ಕ್ರಮಗಳನ್ನು ಈ ತೊಟ್ಟು ಕೊಳೆ ರೋಗಕ್ಕೆ ಮಾಡಬಹುದು. ಬಟ್ ತೊಟ್ಟು ಕೊಳೆ ರೋಗದಲ್ಲಿ ಏನಾಗುತ್ತೆ, ಬರೀ ಕೇವಲ ಈ ತೊಟ್ಟು ಮತ್ತೆ ಕಾಯಿಯ ತೊಟ್ಟುಗಳು ಮಾತ್ರ ಎಲೆ ತೊಟ್ಟುಗಳು ಮಾತ್ರ ಕೊಳ್ತು ಹೋಗ್ತಾ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಪೂರ್ತಿಯಾಗಿ ರೆಂಬೆಗಳು ಕೊಳಿಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನಿರ್ವಹಣಾ ಕ್ರಮಗಳು ಎರಡು ಒಂದೇ ರೀತಿ ಇರುತ್ತೆ, ಆದ್ರೆ ನಿರ್ವಹಣೆ ಮಾಡದೇ ಇರುವಂತಹ ಸಂದರ್ಭದಲ್ಲಿ ಈ ಒಂದು ರೋಗದ ಉಲ್ಬಣತೆ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಈ ರೋಗಾಣು ಹೇಗೆ ಅದು ಬದುಕುಳಿತಿದೆ, ಯಾವ ರೀತಿಯಿಂದ ಇದು ತನ್ನ ಒಂದು ವಂಶಾಭಿವೃದ್ಧಿ ವರ್ಷ ವರ್ಷಕ್ಕೆ ಇದು ಬದುಕುಳಿದು ಅದು ಹೇಗೆ ಪ್ರಸಾರ ಆಗುತ್ತೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಂತ ಹೇಳ್ಬೋದಾ? ಸರ್, ನೀವು ಒಂದು ಒಳ್ಳೆ ಒಂದು ಪ್ರಶ್ನೆಯನ್ನು ಕೇಳಿದ್ರಿ. ಏನಂತಂದ್ರೆ ಈ ಕಪ್ಪು ಕೊಳೆ ರೋಗದ ಬಗ್ಗೆ ನಾನು ಹೇಳ್ಬೇಕು ಅಂತಂದ್ರೆ, ಈ ಒಂದು ಶಿಲೀಂಧ್ರಕ್ಕೆ ಎರಡು ಹಂತಗಳಿರ್ತದೆ ಜೀವನ ಚಕ್ರದಲ್ಲಿ. ಒಂದು ಪೆಲಿಕ್ಯುಲಾರ್ ಹಂತ ಅಂತ ಹೇಳ್ತೀವಿ, ಇನ್ನೊಂದು ಸ್ಕ್ಲೋಶಿಯಲ್ ಹಂತ. ಈ ಪೆಲಿಕ್ಯುಲಾರ್ ಹಂತ ಏನಂತಂದ್ರೆ, ನಾವು ಮಳೆಗಾಲ ಸಂದರ್ಭದಲ್ಲಿ ಜಾಸ್ತಿ ಮಳೆ ಇದ್ದಾಗ ಅಥವಾ ತೇವಾಂಶ ಇದ್ದಾಗ ಅದು ಒಂದು ಬಿಳಿಯ ತರದಂತ ಒಂದು ಪುಡಿಯ ಅಥವಾ ಒಂದು ಶಿಲೀಂಧ್ರದ ಬೀಜಕಣಗಳನ್ನು ಉತ್ಪಾದನೆ ಮಾಡ್ತದೆ. ಅದ್ರ ಮೂಲಕ ಗಾಳಿಯಲ್ಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುತ್ತದೆ. ಅದ್ರ ಜೊತೆಗೆ ಈಗ ಗಿಡಗಳು ಒಂದರಿಂದ ಒಂದಕ್ಕೆ ತಾಗಿಕೊಂಡಾಗ ಕೂಡ ಅದ್ರ ಮೂಲಕ ಬೆಳ್ಕೊಂಡು ಹೋಗುತ್ತೆ. ಅದೇ ರೀತಿಯಲ್ಲಿ ಇದು ಹೇಗೆ ಬದುಕುಳಿಯುತ್ತೆ ಅಂತಂತಂದ್ರೆ, ಮಳೆಗಾಲ ಮುಗಿದ ನಂತರ ಈ ಯಾವಾಗ ಒಂದು ತೇವಾಂಶ ಈ ವಾತಾವರಣದಲ್ಲಿ ಕಡಿಮೆ ಆಗ್ತದೆ ಅಥವಾ ಎಲೆಗಳ ಮೇಲೆ ಅಥವಾ ಗಿಡದ ಮೇಲೆ ಕಡಿಮೆ ಆಗ್ತದೆ, ಅಂತ ಸಂದರ್ಭದಲ್ಲಿ ಇದು ಒಂದು ವಿಶೇಷವಾದ ರಚನೆ ಅಂದ್ರೆ ಸ್ಕ್ಲಿರೋಶಿಯಂ ಅಂತ ಹೇಳ್ತೀವಿ, ಸ್ಕ್ಲಿರೋಶಿಯಲ್ ಬಾಡೀಸ್ ಅಂತ ಹೇಳ್ತೀವಿ ನಾವು ಆಂಗ್ಲ ಭಾಷೆಯಲ್ಲಿ. ಇದನ್ನು ಈ ಒಂದು ವಿಶೇಷವಾದ ರಚನೆಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ಇದು ಈ ಒಂದು ರೋಗ ಪೀಡಿತ ಗಿಡದ ಮೇಲೆ ಹಾಗೆ ಉಳ್ಕೊಳ್ಳುತ್ತೆ, ಅಂದ್ರೆ ನಿಷ್ಕ್ರಿಯವಾಗುತ್ತೆ, ಸುಪ್ತಾವಸ್ಥೆಗೆ ಜಾರುತ್ತೆ ಅಂತ ಹೇಳ್ಬೋದು. ಈ ಒಂದು ಹಂತದಲ್ಲಿ ಇದು ಯಾವುದೇ ಒಂದು ವಾತಾವರಣದಲ್ಲಿ ಬದಲಾವಣೆಗಳಾದ್ರೆ, ಅಂದ್ರೆ ಈಗ ಉಷ್ಣತೆಯಲ್ಲಿ ಏರಿಕೆ ಆಗುವುದು ಅಥವಾ ಇನ್ಯಾವುದೋ ನಾವು ಒಂದು ಶಿಲೀಂಧ್ರನಾಶಕವನ್ನು ಸ್ಪ್ರೇ ಮಾಡುವಂತ ಸಿಂಪರಣೆ ಮಾಡುವಂತದ್ದು, ಇದು ಯಾವುದಕ್ಕೂ ಕೂಡ ಅದಕ್ಕೆ ಒಂದು ತೊಂದರೆಗಳನ್ನು ಉಂಟು ಮಾಡೋದಿಲ್ಲ. ಹಾಗಾಗಿ ಇದು ಸುಪ್ತಾವಸ್ಥೆಯಲ್ಲೇ ಇದ್ದು ನಾಲ್ಕೈದು ತಿಂಗಳು ನಂತರ ಮುಂದಿನ ವರ್ಷ ಮಳೆಗಾಲಕ್ಕೆ ಯಾವಾಗ ತೇವಾಂಶ ಜಾಸ್ತಿ ಆಗುತ್ತೆ ಆಗ ಎಚ್ಚರಗೊಂಡು ಮತ್ತೆ ರೋಗವನ್ನು ಉಲ್ಬಣ ಮಾಡ್ತದೆ. ಅದೇ ರೀತಿಯಲ್ಲಿ ಈ ತೊಟ್ಟು ಕೊಳೆ ರೋಗದಲ್ಲೂ ಅಷ್ಟೇ, ಈ ಒಂದು ಶಿಲೀಂಧ್ರವು ಗಾಳಿಯಲ್ಲಿ ಕೊಳೆತ ಕಾಯಿಗಳ ತೊಟ್ಟುಗಳಿಂದ ಮಳೆಗಾಲ ಸಂದರ್ಭದಲ್ಲಿ ಗಾಳಿಯಿಂದ ಮತ್ತು ಮಳೆ ಹನಿಗಳ ಮೂಲಕ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುತ್ತೆ. ಇದು ಕೂಡ ಈ ಶಿಲೀಂಧ್ರವು ಕೂಡ ಈ ಕೊಳೆತು ಒಣಗಿರುವಂತಹ ಗಿಡಗಳ ಭಾಗಗಳಿರುವುದು, ಕಾಯಿ ಇರಬಹುದು ಅಥವಾ ಎಲೆಗಳಿರ್ಬೋದು ಅಥವಾ ಈ ಒಂದು ಗೆಣ್ಣುಗಳಿರ್ಬೋದು, ಆ ಗೆಣ್ಣುಗಳಲ್ಲಿ ಹಾಗೆ ಉಳಿದುಕೊಂಡು ಯಾವಾಗ ತೇವಾಂಶ ಸಿಗತ್ತೆ ಮತ್ತೆ ಮುಂದಿನ ವರ್ಷಕ್ಕೆ ಅದು ಉತ್ಪಾದನೆ ಅಂದ್ರೆ ಬೀಜ ಕಣಗಳನ್ನು ಉತ್ಪಾದನೆ ಮಾಡಿಬಿಟ್ಟು ಒಂದು ಗಿಡದಿಂದ ಇನ್ನೊಂದು ಕಡೆಗೆ ಹರಡುವಂತ ಒಂದು ಅವಕಾಶ ಇರುತ್ತೆ ಸರ್. ಈಗ ಮತ್ತೆ ಇದು ಈ ಒಂದು ಕೊಳೆ ರೋಗಕ್ಕೆ ಬಂದ್ರೆ, ಹೋದ ವರ್ಷ ಹೋಲಿಸಿದ್ರೆ ಸರ್, ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಇದೆ ಅನಿಸ್ತದೆ ಅಲ್ವಾ ಸರ್? ಸೊ ಈಗ ಇದರ ಒಂದು ತೀವ್ರತೆ ಮತ್ತೆ ಇದರ ಬಾಧೆ ಯಾವ ರೀತಿಯಿಂದ ಇದೆ ಸರ್ ಹೋದ ವರ್ಷ ನಾವು ಹೋಲಿಸಿದ್ರೆ? ಇಲ್ಲ, ಈಗ ಈ ಸರಿ ಏನಾಗಿದೆ ಅಂತಂದ್ರೆ, ಹೋದ ವರ್ಷದ ಒಂದು ನಮ್ಗೆ ಮಳೆ ಏನೋ ಒಂದು ಪ್ಯಾಟರ್ನ್ ಅಥವಾ ಒಂದು ಮಳೆ ಬರುವಂತ ಒಂದು ರೀತಿ ಇತ್ತಲ್ಲ, ಅದಕ್ಕೂ ಕೂಡ ಈ ವರ್ಷಕ್ಕೂ ತುಂಬಾ ಬದಲಾವಣೆ ಆಗಿದೆ. ಅಂದ್ರೆ ಈ ವರ್ಷ ನಮ್ಗೆ ಮೇ ತಿಂಗಳಿನಲ್ಲಿ ಈ ಮಲೆನಾಡಿನಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಕೆಲವೊಂದು ಜಾಗಗಳಲ್ಲಿ ಇದ್ರ ಎಲ್ಲೆಲ್ಲಿ ಇದ್ರ ಸಮಸ್ಯೆ ಏನಾಯ್ತು ಅಂದ್ರೆ, ಕೆಲವೊಂದಷ್ಟು ರೈತರುಗಳಿಗೆ ಸ್ಪ್ರೇ ತಗೊಂಡಿರ್ಲಿಕ್ಕೆ ಆಗದೇ ಇರ್ಬೋದು, ಬೇಗ ಮಳೆ ಆಗಿದೆ. ಹಾಗಾಗಿ ಕೆಲವೊಂದು ಜಾಗದಲ್ಲಿ ಉಲ್ಬಣತೆ ಇದೆ, ಎಲ್ಲಿ ಸ್ಪ್ರೇಗಳು ಆಗಿದೋ ಅಲ್ಲಿ ಒಂದ್ ಸ್ವಲ್ಪ ರೋಗ ಉಲ್ಬಣೆ ಆಗಿರಬಹುದು. ಹಾ, ಕೆಲವು ಕಡೆ ಎಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದರೆ ಅಲ್ಲಿ ಅಷ್ಟು ಪ್ರಮಾಣದಲ್ಲಿ ಆಗಿರ್ಲಿಕ್ಕಿಲ್ಲ ಸರ್. ಮುಂಜಾಗ್ರತಾ ಕ್ರಮವಾಗಿ ಏನ್ ಮಾಡ್ಬೇಕಂತ ಹೇಳ್ತೀರಾ ನಮ್ಮ ಕಾಫಿ ಬೆಳೆಗಾರರಿಗೆ? ಈಗ ನಾನು ಈಗಾಗಲೇ ಹೇಳಿರುವಂತೆ ಮುಂಜಾಗ್ರತೆ ಕ್ರಮಗಳು, ಈ ಅಂದ್ರೆ ಕಪ್ಪು ಕೊಳೆ ರೋಗ ಇರ್ಬೋದು ಅಥವಾ ತೊಟ್ಟು ಕೊಳೆ ರೋಗ ಇರ್ಬೋದು, ಒಟ್ಟಾಗಿ ನಾವು ಈ ಮಳೆಗಾಲದ ಕೊಳೆ ರೋಗಗಳು ಅಂತ ಹೇಳ್ತೀವಿ. ಇಲ್ಲಿ ಮುಖ್ಯವಾಗಿ ಏನಂತಂದ್ರೆ, ಒಂದು ನೆರಳನ್ನು ಸರಿಯಾದ ರೀತಿಯಲ್ಲಿ ಕಾಯ್ಕೊಳ್ಬೇಕಾಗ್ತದೆ. ಮೊದಲನೇದಾಗಿ ಅಂದ್ರೆ ಎಷ್ಟು ನಾವು ಈಗ ನೆರಳಿನ ಪ್ರಮಾಣಗಳನ್ನ ಹೇಳ್ತೀವಿ, ಅರಾಬಿಕಕ್ಕೆ ಎಷ್ಟಿದೆ, ರೋಬಸ್ಟಕ್ಕೆ ಎಷ್ಟು ಇರಬೇಕಂತ ಹೇಳ್ತೀವಿ, ಅಷ್ಟೇ ಪ್ರಮಾಣದ ನೆರಳನ್ನ ಇಟ್ಕೊಬೇಕು, ಅದಕ್ಕಿಂತ ಜಾಸ್ತಿ ನೆರಳನ್ನು ಇಟ್ಕೊಬಾರ್ದು. ಅದು ಫಸ್ಟ್ ಮಳೆಗಾಲಕ್ಕಿಂತ ಮುಂಚೆ ನಾವು ಮರಗಸಿ ಮಾಡೋದ್ರ ಮೂಲಕ ನಾವು ಅದನ್ನ ನಿರ್ವಹಣೆ ಮಾಡಬೇಕು, ಒಂದು ನೆರಳಿನ ನಿರ್ವಹಣೆ. ಆಮೇಲೆ ಇನ್ನು ಏನಂತಂದ್ರೆ, ಈ ಗಿಡ ಕಸಿಯನ್ನು ಮಾಡುವಂತಹದ್ದು, ಗಿಡಗಳನ್ನ ಸ್ವಚ್ಛಗೊಳಿಸ್ಬೇಕು ಮಳೆಗಾಲಕ್ಕಿಂತ ಮುಂಚೆ. ಅಂತಂದ್ರೆ ಈ ಒಣಗಿರೋ ಕಡ್ಡಿಗಳಿರ್ಬೋದು ಅಥವಾ ರೋಗ ಪೀಡಿತ ಕಡ್ಡಿಗಳು, ಆಮೇಲೆ ಏನು ಹೊಸದಾಗಿ ತುಂಬಾ ಚಿಗುರು ಬಂದಿರ್ತವೆ ಅಂತದನ್ನೆಲ್ಲ ತೆಗೆದ್ಬಿಟ್ಟು, ಕಂಬ ಚಿಗುರು ಇರ್ಬೋದು, ನೆತ್ತಿ ಬಿಡಿಸೋದಿರ್ಬೋದು, ಇದನ್ನೆಲ್ಲ ಮಳೆಗಾಲಕ್ಕಿಂತ ಮುಂಚೆನೆ ನಾವು ಗಿಡ ಕಸಿ ಮಾಡೋದು ಅಂದ್ರೆ ಪ್ರೂನಿಂಗ್ ಅಂತ ಹೇಳ್ತೀವಿ, ಅದನ್ನೆಲ್ಲ ಮಳೆಗಾಲಕ್ಕಿಂತ ಮುಂಚೆನೆ ಮಾಡೋದ್ರಿಂದ ಈ ರೋಗದ ಉಲ್ಬಣತೆಯನ್ನು ಕಡಿಮೆ ಮಾಡಬಹುದು. ಮತ್ತೆ ಇನ್ನೊಂದೇನಂತಂದ್ರೆ, ಮುಖ್ಯವಾಗಿ ಅದೇ ದರ್ಗು ಎಲೆಗಳನ್ನ ಸ್ವಚ್ಛಗೊಳಿಸ್ಬಿಟ್ಟು ಅಂತಂದ್ರೆ, ಎಲೆ ಮೇಲ್ಭಾಗ ಗಿಡದ ಮೇಲೆ ಬಿದ್ದಿರುವಂತಹ ಒಂದು ದರ್ಗು ಎಲೆಗಳನ್ನ ಸ್ವಚ್ಛಗೊಳಿಸಬೇಕು. ಮತ್ತೆ ಬೋರ್ಡೋ ಮಿಶ್ರಣವನ್ನು ತುಂಬಾ ಚೆನ್ನಾಗಿ ಸ್ಪ್ರೇ ಮಾಡೋದ್ರಿಂದ ಇದನ್ನ ನಿರ್ವಹಣೆ ಮಾಡೋದು ತುಂಬಾ ಸುಲಭ ಆಗಿದೆ. ಯಾಕಂತಂದ್ರೆ ಬಹಳಷ್ಟು ರೈತರು ಹೇಳ್ತಾರೆ, ಕೆಲವರೆಲ್ಲ ನಾವು ಶಿಫಾರಸು ಮಾಡಿದಾಗ ಅವ್ರು ಅದನ್ನ ಫಾಲೋ ಮಾಡಿದರೆ ಅಂತ ರೈತರುಗಳು ನಮ್ಗೆ ಹೇಳಿದ್ದಾರೆ, ಸರ್ ಬೋರ್ಡೋ ಸ್ಪ್ರೇ ಮಾಡೋದ್ರಿಂದ ಈ ಒಂದು ನಿರ್ವಹಣೆ ಮಾಡ್ಲಿಕ್ಕೆ ನಮ್ಗೆ ಸುಲಭ ಆಗ್ತಾ ಇದೆ ಅಂತ. ಅದ್ರ ಜೊತೆಲಿ ಇನ್ನೊಂದೇನಾಗತ್ತೆ ಅಂದ್ರೆ, ನಾವು ಇನ್ನೊಂದು ಕೆಲವು ಕ್ರಮಗಳನ್ನ ನೆನ್ಪಿಡ್ಬೇಕು ಅಂತಂದ್ರೆ, ಕೆಲವೊಂದ್ ಬಾರಿ ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಆದಾಗ ಆ ತೇವಾಂಶ ಕಡಿಮೆ ಮಾಡ್ಲಿಕ್ಕೆ ನಾವು ಈ ಒಂದು ಏನು ದರ್ಗು ಎಲೆಗಳು ಬಿದ್ದಿರ್ತಾವಲ್ಲ, ನಾಲ್ಕು ಗಿಡದ ಮಧ್ಯೆ ರಾಶಿ ಮಾಡ್ಲಿಕ್ಕೆ ಹೇಳ್ತೇವೆ ಮಳೆ ಜಾಸ್ತಿ ಇರೋ ಸಂದರ್ಭದಲ್ಲಿ. ಆಗ ಏನಾಗತ್ತೆ ಅಂತಂದ್ರೆ, ಈ ಬೇರುಗಳಿಗೆ ಗಾಳಿ ಆಡುತ್ತೆ, ಗಿಡಗಳು ಸ್ವಲ್ಪ ಒಂದು ಆಕ್ಟಿವ್ ಆಗಿ ಇರ್ಲಿಕ್ಕೆ ಅವಕಾಶ ಆಗ್ತದೆ. ಇದರಿಂದ ಕೂಡ ಅಂದ್ರೆ ನಾವು ಮಣ್ಣಿನ ತೇವಾಂಶ ಕಡಿಮೆ ಮಾಡೋದ್ರಿಂದ ಈ ರೋಗದ ಉಲ್ಬಣತೆ ಕೂಡ ಕಡಿಮೆ ಮಾಡಬಹುದಾಗ್ತದೆ. ಈಗ ಇಷ್ಟೊತ್ತಿನಾಗೆ ನೀವು ಈ ಕೊಳೆ ರೋಗಗಳ ಬಗ್ಗೆ ಹೇಳಿದ್ರಿ ಕಾಫಿ ಬೆಳೆಯಲ್ಲಿ, ಈಗ ಬೇರು ರೋಗಗಳ ಬಗ್ಗೆ ಹೇಳುವುದಾದ್ರೆ ಏನ್ ಹೇಳ್ತೀರಾ ಸರ್? ಸರ್, ಈಗ ಬೇರು ರೋಗಗಳು ಕೆಲವು ಹೇಳ್ಬೇಕಂತಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಬೇರು ರೋಗಗಳು ಸ್ವಲ್ಪ ಅಂದ್ರೆ ಉಲ್ಬಣತೆ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದೆ. ಮೊದಲಿಗೆ ಅಂತ ನೋಡಿದ್ರು ಕೂಡ ಇತ್ತೀಚಿನ ದಿನಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಹುದು. ಅಂದ್ರೆ ಈ ಬೇರು ರೋಗಗಳು ಬೇರೆ ನಮ್ಗೆ ಎಲೆ ಮೇಲೆ ಅಥವಾ ಕಾಯಿಗಳ ಮೇಲೆ ರೋಗಗಳು ಏನ್ ಬರ್ತವೆ ಅದಕ್ಕಿಂತ ತುಂಬಾ ಭಿನ್ನವಾಗಿರ್ತದೆ. ಯಾಕಂತಂದ್ರೆ ಇದು ರೋಗಾಣು ಮಣ್ಣಿನಲ್ಲಿ ಇರ್ತದೆ, ನಿಯಂತ್ರಣ ಕೂಡ ಅಷ್ಟು ನಾವು ಸುಲಭವಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಇದರಲ್ಲಿ ನಮ್ಮ ದೇಶದಲ್ಲಿ ಈಗ ಏನು ಬೇರು ರೋಗಗಳು ಕಾಣಿಸ್ತದೆ ಎಲ್ಲವೂ ಕೂಡ ಈ ಶಿಲೀಂಧ್ರದಿಂದ ಬರುವಂತ ರೋಗ. ಅದರಲ್ಲಿ ಮುಖ್ಯವಾಗಿ ಮೂರು ತರಹದ ಬೇರು ರೋಗಗಳಿದಾವೆ. ಒಂದು ಕೆಂಪು ಬೇರು ರೋಗ, ಮತ್ತೆ ಕಂದು ಬೇರು ರೋಗ, ಮತ್ತೆ ಇನ್ನೊಂದು ಶಾಂತವೇರಿ ಬೇರು ರೋಗ ಅಂತ. ಈ ಕಂದು ಬೇರು ರೋಗ ಮತ್ತೆ ಕೆಂಪು ಬೇರು ರೋಗಗಳು ಅರಾಬಿಕ ರೋಬಸ್ಟಾ ಎರಡು ಜಾತಿಯ ಒಂದು ಕಾಫಿಯಲ್ಲಿ ಕಂಡು ಬರ್ತದೆ. ಅದೇ ನಮ್ಗೆ ಶಾಂತವೇರಿ ಬೇರು ರೋಗ ಅಂತ ಏನ್ ಹೇಳ್ತೀವಿ ಅದು ಅರಾಬಿಕದಲ್ಲಿ ಮಾತ್ರ ಇಲ್ಲಿವರೆಗೆ ನಮ್ಗೆ ಕಂಡು ಬಂದಿದೆ. ಈ ಕಂದು ಬೇರು ರೋಗದ ಬಗ್ಗೆ ನಾನು ಹೇಳ್ಬೇಕು ಅಂತಂದ್ರೆ, ಈ ರೋಗವು ನಮ್ಗೆ ಈ ಒಂದು ಫೆಲಿನಸ್ ನಾಕ್ಷಸ್ ಎಂಬ ಒಂದು ಶಿಲೀಂಧ್ರದಿಂದ ಬರ್ತದೆ. ಈ ರೋಗವನ್ನು ಬಡ್ಡೆ ಕೊಳೆ ರೋಗ ಅಂತಾನು ಕೂಡ ಕರೀತಾರೆ. ಯಾಕಂತಂದ್ರೆ ಈ ರೋಗ ಯಾವ ತರ ಹೇಳುತ್ತೆ ಅಂತಂದ್ರೆ, ಈ ನೆರಳಿನ ಮರಗಳನ್ನು ಕಡ್ದಾಗ ಅಲ್ಲಿ ಉಳಿಯುವಂತ ಮರದ ದಿಮ್ಮಿಗಳಿರ್ಬೋದು ಬಡ್ಡೆಗಳಿರ್ಬೋದು ಅದ್ರ ಮೂಲಕ ಈ ರೋಗಾಣು ಹರಡ್ಕೊಳ್ತಾ ಹೋಗ್ತದೆ. ನಂತರ ಸುತ್ತ ಇರೋ ಗಿಡಗಳಿಗೆ, ಕಾಫಿ ಗಿಡ ಇರ್ಬೋದು ಅಥವಾ ನೆರಳಿನ ಮರ ಇರ್ಬೋದು, ಅದಕ್ಕೆ ಎಲ್ಲೆಲ್ಲಿ ಬೇರುಗಳು ತಾಗಿಕೊಂಡಿರ್ತವೆ ಅದ್ರ ಮೂಲಕ ಹರಡುತ್ತೆ. ಇನ್ನು ಈ ರೋಗ ಲಕ್ಷಣಗಳ ಬಗ್ಗೆ ಹೇಳಬೇಕು ಅಂತಂದ್ರೆ, ಸಾಮಾನ್ಯವಾಗಿ ಈ ಬಾಧಿತ ಕಾಫಿ ಗಿಡ ಇರ್ಬೋದು ಅದರಲ್ಲಿ ಮೊದಲನೇದಾಗಿ ನಾವು ಒಂದು ಹಳದಿ ಬಣ್ಣ, ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಕಾಣಿಸ್ತದೆ. ನಂತರ ನಿಧಾನವಾಗಿ ಎಲೆಗಳು ಒಂದು ಸೊರಗಿದಂತಾಗುವುದು, ಆಮೇಲೆ ಸಂಪೂರ್ಣವಾಗಿ ಗಿಡ ಸೊರಗೋಗ್ತದೆ, ಆಮೇಲೆ ಎಲೆಗಳು ಒಣಗುತ್ತದೆ, ಕೊನೆ ಹಂತದಲ್ಲಿ ಆ ಬಾಧಿತ ಗಿಡ ಸತ್ತೋಗ್ತದೆ. ಇನ್ನು ಇದು ಎಲೆಗಳಲ್ಲಿ ಕಂಡು ಬರುವಂತಹ ಬದಲಾವಣೆಗಳು. ಇನ್ನು ನೀವು ಕಾಂಡದ ಬುಡಭಾಗ ಎಲ್ಲ ಗಮನಿಸಿದ್ರೆ, ಅಂತ ಬಾಧಿತ ಗಿಡಗಳಲ್ಲಿ ಕಾಂಡದ ಬುಡಭಾಗವು ತುಂಬಾ ಮೃದುವಾಗಿರ್ತದೆ, ಮತ್ತೆ ಒಂದು ಸ್ಪಂಜಿನಂತಾಗಿರ್ತದೆ. ಇನ್ನು ಈ ಒಂದು ಬಾಧಿತ ಗಿಡಗಳ ಬೇರುಗಳನ್ನು ತೆಗೆದು ನೋಡಿದಾಗ ಆ ಬೇರುಗಳ ಮೇಲೆ ಒಂದು ಕಂದು ಬಣ್ಣದ ಒಂದು ಏನು ಶಿಲೀಂಧ್ರದ ಬೆಳವಣಿಗೆ ಕಂಡು ಬರ್ತದೆ. ಇದು ತಾಯಿ ಬೇರು ಇರ್ಬೋದು ಅಥವಾ ಎರಡನೇ ಹಂತದ ಬೇರುಗಳಿರ್ಬೋದು, ಎಲ್ಲದರಲ್ಲೂ ಕೂಡ ನಿಮ್ಗೆ ಕಂದು ಬಣ್ಣದ ಒಂದು ಶಿಲೀಂಧ್ರದ ಬೆಳವಣಿಗೆ ಕಂಡು ಬರ್ತದೆ. ಆ ಒಂದು ಕಂದು ಬಣ್ಣದ ರಚನೆಗಳಲ್ಲಿ ನಿಮ್ಗೆ ಈ ಸಣ್ಣ ಸಣ್ಣ ಕಲ್ಲುಗಳು ಕೂಡ ಅಂಟ್ಕೊಂಡಿರ್ಬೋದು. ಇದು ಒಂದು ಮುಖ್ಯವಾದ ಲಕ್ಷಣ. ಮತ್ತೆ ಈ ಬೇರುಗಳು ಈ ತರ ಒಂದು ರೋಗ ಬಾಧೆಗಳಾದಾಗ ಅವನ್ನು ಸುಲಭವಾಗಿ ಮುರಿಬಹುದು, ಅಷ್ಟು ಒಂದು ಮೆತ್ತಗಾಗಿರ್ತವೆ. ಇವೆಲ್ಲ ಈ ರೋಗದೊಂದು ಪ್ರಮುಖ ಲಕ್ಷಣಗಳು. ಇದೇ ರೀತಿಯಲ್ಲಿ ನೀವು ಕೆಂಪು ರೋಗದ ಲಕ್ಷಣ ನೋಡಿದ್ರೆ, ನಮ್ಗೆ ಈ ಒಂದು ಮಣ್ಣಿನ ಮೇಲ್ಭಾಗದಲ್ಲಿ ಅಂದ್ರೆ ಈ ಎಲೆ ಮೇಲೆ ಕಾಣುವಂತಹ ಏನು ಅಂದ್ರೆ ಲಕ್ಷಣಗಳು ಏನ್ ಹೇಳ್ತೀವಿ ಅದು ಕಂದು ಬೇರು ರೋಗದಂತೆ ಕಾಣಿಸ್ತದೆ. ಅಂದ್ರೆ ಎಲೆಗಳು ಹಳದಿ ಆಗೋದು, ಆಮೇಲೆ ನಿಧಾನವಾಗಿ ಸೊರಗಿ ಹೋಗೋದು, ನಂತರ ಸಂಪೂರ್ಣವಾಗಿ ಗಿಡ ಸತ್ತೋಗ್ತದೆ. ಆದ್ರೆ ಬಾಧಿತ ಗಿಡದ ಬುಡಭಾಗವನ್ನು ನೋಡಿದ್ರೆ ಅದರಲ್ಲಿ ಬುಡಭಾಗದಲ್ಲಿ ನಮ್ಗೆ ಒಂದು ಈ ಕೆಂಪು ಬಣ್ಣದ ಒಂದು ಶಿಲೀಂಧ್ರದ ಬೆಳವಣಿಗೆಗಳು ಕಂಡು ಬರ್ತದೆ. ಅದಕ್ಕೆ ಕೆಲವು ಸಣ್ಣ ಸಣ್ಣ ಕಲ್ಲುಗಳು ಕೂಡ ಅಂಟ್ಕೊಂಡಿರ್ತದೆ. ನಾವು ಅಂತಹ ಗಿಡಗಳನ್ನ ಬೇರುಗಳನ್ನ ಹೊರ ತೆಗೆದು ಬಿಟ್ಟು ಅಂದ್ರೆ ಅದನ್ನ ತೊಳೆದು ಬಿಟ್ಟು ನೋಡಿದ್ರೆ ಅಲ್ಲಿ ಒಂದು ಶಿಲೀಂಧ್ರದ ಕೆಂಪು ಬಣ್ಣದ ರಚನೆಗಳು ಬೆಳೆದಿರೋದು, ಬೇರಿನ ಮೇಲ್ಭಾಗದಲ್ಲಿ ಬೆಳೆದಿರೋದು ನಮ್ಗೆ ಕಂಡು ಬರ್ತದೆ. ಇದ್ರ ಮುಖಾಂತರ ನಾವು ಇದು ಕಂದು ಬೇರು ರೋಗನೋ ಕೆಂಪು ಬೇರು ರೋಗನ ಅಂತ ಕಂಡುಹಿಡಿಬಹುದಾಗ್ತದೆ. ಮತ್ತೆ ಇನ್ನೊಂದೇನಂತಂದ್ರೆ, ಈ ಬೇರು ರೋಗಗಳಿಗೆ ಅನುಕೂಲಕರವಾದ ಒಂದು ಅಂಶಗಳು ಏನಂತಂದ್ರೆ, ಈಗ ತೋಟದಲ್ಲಿ ನಾವು ಈ ಮರಗಳನ್ನು ಕಡಿದಾಗ ಅಲ್ಲಲ್ಲೇ ಬಡ್ಡೆಯನ್ನು ಕೊಡಲಿಕ್ಕೆ ಬಿಡುವಂತದ್ದು ಅಥವಾ ಮರದ ದಿಮ್ಮಿಗಳನ್ನು ತೋಟದಲ್ಲೇ ಕೊಡಲಿಕ್ಕೆ ಬಿಡುವಂತದ್ದು, ಆ ಸಂದರ್ಭದಲ್ಲಿ ಏನಾಗುತ್ತೆ, ಈ ಶಿಲೀಂಧ್ರಗಳು ಆ ಒಂದು ಬಡ್ಡೆಗಳ ಮೇಲೆ ಮತ್ತು ಮರದ ದಿಮ್ಮಿಗಳ ಮೇಲೆ ಬೆಳ್ಕೊಳ್ತವೆ. ನಂತರ ನಿಧಾನವಾಗಿ ಈ ಒಂದು ಕಾಫಿ ಗಿಡಗಳಿಗೆ ತುಸುದೆಲ್ಲ ಮರಗಳಿಗೆ ಹರಡ್ತಾ ಹೋಗ್ತದೆ. ಮತ್ತೆ ತೋಟದಲ್ಲಿ ಮಣ್ಣಿನ ರಸಸಾರ ಅಥವಾ pH ತುಂಬಾ ಕಡಿಮೆ ಇದ್ರೆ ಅಥವಾ ಆಮ್ಲೀಯವಾಗಿದ್ದರೆ ಅಥವಾ ಹುಳಿ ಮಣ್ಣು ಅಂತ ಹೇಳ್ತೀವಿ, ಆ ಸಂದರ್ಭದಲ್ಲೂ ಕೂಡ ಈ ಶಿಲೀಂಧ್ರದ ಬೆಳವಣಿಗೆ ತುಂಬಾ ಏನು ನಾವೇನ್ ಹೇಳ್ತೀವಿ ಬೇಗನೆ ಬೆಳೆಯುತ್ತದೆ ಅಂತ ಹೇಳ್ತೀವಲ್ಲ, ಆ ತರ ಒಂದು ಬೇಗನೆ ಬೆಳ್ಕೊಂಡು ಸುತ್ತಲಿನ ಗಿಡಗಳಿಗೆ ಒಂದು ಬಾಧೆಯನ್ನು ಉಂಟು ಮಾಡ್ತದೆ. ಇನ್ನು ಈ ರೋಗದ ನಿರ್ವಹಣಾ ಕ್ರಮಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಮೊಟ್ಟ ಮೊದಲಿನಿಂದಾಗಿ ಈ ಒಂದು ರೋಗ ಪೀಡಿತ ಏನೋ ನೆರಳಿನ ಮರಗಳಿರ್ಬೋದು ಅಥವಾ ಕಾಫಿ ಗಿಡಗಳಿರ್ಬೋದು, ಅವುಗಳನ್ನ ಕಿತ್ತು ಹಾಕ್ಬಿಟ್ಟು ಅದನ್ನ ನಾಶಪಡಿಸಬೇಕು. ಸುಟ್ಟು ಹಾಕ್ಬೋದು, ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ತೋಟದ ಒಂದು ಮೂಲೆಯಲ್ಲಿ ಅಥವಾ ತೋಟದ ಯಾವುದೇ ಭಾಗದಲ್ಲೂ ರಾಶಿ ಹಾಕಿ ಇಡಬಾರ್ದಾಗ್ತದೆ. ಅದ್ಯಾಕೆ ಅಂತಂದ್ರೆ ಈ ರೋಗಾಣು ಅಲ್ಲಿ ಆ ತರ ಬಡ್ಡೆಗಳನ್ನ ಇಟ್ಟಾಗ ಅದು ಒಂದು ಮಳೆ ನೀರಿನ ಮೂಲಕ ಅಥವಾ ಗಾಳಿಯ ಮೂಲಕ ಒಂದು ಪ್ರದೇಶದಿಂದ ಪ್ರದೇಶಕ್ಕೆ ಹರಡುವ ಅವಕಾಶ ಇರ್ತದೆ. ಇನ್ನು ಈ ರೋಗವನ್ನು ತಡಿಬೇಕು ಅಂತಂದ್ರೆ, ರೋಗದ ಒಂದು ಏನು ಬರುವ ಒಂದು ಸಂದರ್ಭವನ್ನು ಕಡಿಮೆ ಮಾಡಬೇಕು ಅಂತಂದ್ರೆ, ನೆರಳಿನ ಮರಗಳನ್ನು ಕಡಿದಾಗ ಅದರ ಬಡ್ಡೆಗೆ ಏನು ಡಾಂಬರ್ ಅಥವಾ ಯಂತ್ರದ ತ್ಯಾಜ್ಯ ತೈಲವನ್ನು ಆ ಮರದ ಬಡ್ಡೆ ಮೇಲೆ ಹಚ್ಚಬೇಕಾಗ್ತದೆ. ಇದು ವರ್ಷಕ್ಕೆ ಒಂದು ಎರಡು ಅಥವಾ ಮೂರು ಸಾರಿ ಹಚ್ಚಬೇಕಾಗ್ತದೆ. ಇದ್ರ ಮೂಲಕ ನಾವು ಈ ಶಿಲೀಂಧ್ರ ಏನು ಒಂದು ರೋಗಾಣು ಇದೆಯಲ್ಲ ಅದು ಬಡ್ಡೆಗಳು ಒಳಗಡೆ ಹೋಗೋದನ್ನ ತಪ್ಪಿಸ್ಲಿಕ್ಕೆ ಅವಕಾಶ ಆಗ್ತದೆ. ಇನ್ನು ಬಿದ್ದ ಮರದ ದಿಮ್ಮಿಗಳಿರ್ಬೋದು ಅಥವಾ ಬಡ್ಡೆಗಳಿರ್ಬೋದು ಅವುಗಳನ್ನ ಕೂಡ ಆಗಿಂದಾಗೆ ತೋಟದಿಂದ ತೆಗೆದುಬಿಟ್ಟು ನಾಶಪಡಿಸಬೇಕು. ಎಲ್ಲಿಷ್ಟು ಸಾಧ್ಯ ಇದೆಯೋ ಅಷ್ಟನ್ನು ನಾವು ತೆಗೆದುಬಿಟ್ಟು ನಾಶಪಡಿಸಬೇಕಾಗ್ತದೆ. ಇದರಿಂದ ಕೂಡ ರೋಗ ಹರಡುವಿಕೆ ನಾವು ಕಡಿಮೆ ಮಾಡಬಹುದು. ಇನ್ನು ನಂತರ ಇಂಥ ರೋಗ ಪೀಡಿತ ಪ್ರದೇಶಗಳಲ್ಲಿ ಒಂದು ಮುಖ್ಯವಾದ ಕೆಲಸ ನಾವೇನ್ ಮಾಡಬೇಕು ಅಂತಂದ್ರೆ, ಈ ರೋಗ ಪೀಡಿತ ಗಿಡಗಳನ್ನು ಆರೋಗ್ಯವಂತ ಗಿಡಗಳಿಂದ ನಾವು ಒಂದು ಸಂರಕ್ಷಿಸಲು ಅಥವಾ ಅವುಗಳನ್ನ ಒಂದು ಬೇರ್ಪಡಿಸಲು ನಾವು ಕಾಲುವೆಗಳನ್ನ ತೆಗಿಬೇಕಾಗ್ತದೆ. ಕಾಲುವೆಗಳನ್ನ ತೆಗೆದ ಮೂಲಕ ನಾವು ಈ ರೋಗವನ್ನು ಅಂದ್ರೆ ನಿಯಂತ್ರಣ ಮಾಡಬಹುದು. ಯಾಕೆಂತಂದ್ರೆ ಈ ರೋಗಾಣು ಬಾಧಿತ ಗಿಡಗಳ ಬೇರುಗಳ ಮೂಲಕ ಆರೋಗ್ಯವಂತ ಗಿಡಗಳಿಗೆ ಹರಡ್ತದೆ. ಹಾಗಾಗಿ ಈ ಬೇರಿನ ಒಂದು ಸಂಪರ್ಕವನ್ನು ತಪ್ಪಿಸೋದ್ರಿಂದ ಈ ರೋಗವು ಮುಂದೆ ಹರಡೋದನ್ನ ತಡಿಬಹುದಾಗ್ತದೆ. ಹಾಗಾಗಿ ನಾವು ಈ ಒಂದು ಕಾಲುವೆಗಳನ್ನ ತೆಗಿಬೇಕು. ಸಾಮಾನ್ಯವಾಗಿ 2 ಅಡಿ ಆಳ ಮತ್ತು 1/2 ಅಡಿ ಅಗಲ ಹೊಂದಿರುವಂತಹ ಕಾಲುವೆಗಳನ್ನ ತೆಗಿಬೇಕಾಗ್ತದೆ. ಹೀಗೆ ಕಾಲುವೆಗಳನ್ನ ತೆಗಿಬೇಕಾದ್ರೆ ರೋಗ ಪೀಡಿತ ಗಿಡದ ಪಕ್ಕದಲ್ಲಿರುವ ಆರೋಗ್ಯವಂತ ಗಿಡಗಳ ಒಂದು ಸಾಲನ್ನು ಸೇರಿಸ್ಬಿಟ್ಟು ನಂತರ ಕಾಲುವೆಗಳನ್ನ ತೆಗಿಬೇಕಾಗ್ತದೆ. ಈ ಕಾಲುವೆಗಳನ್ನ ತೆಗೆಯುವ ಹಂತದಲ್ಲಿ ನಾವು ಏನು ಮಣ್ಣು ತೆಗಿತೀವಲ್ಲ, ಆ ಮಣ್ಣನ್ನ ರೋಗ ಪೀಡಿತ ಜಾಗಕ್ಕೆ ಹಾಕ್ಬೇಕು. ಹೊರಭಾಗಕ್ಕೆ ಯಾವುದೇ ಕಾರಣಕ್ಕೂ ಹಾಕಬಾರದು, ಇಲ್ಲ ಅಂದ್ರೆ ಆ ರೋಗಾಣು ಮತ್ತೆ ಹೊಸ ಜಾಗಕ್ಕೆ ಹರಡುತ್ತದೆ. ಹಾಗಾಗಿ ನಂತರ ಇಂತಹ ಒಂದು ಕಾಲುವೆಗಳನ್ನ ತೆಗೆದ ನಂತರ ಒಂದು 3 ತಿಂಗಳಿಗೆ ಒಂದು ಬಾರಿ ಆದ್ರೆ ಈ ಕಾಲುವೆಗಳನ್ನ ಸ್ವಚ್ಛಗೊಳಿಸ್ತಾ ಇರಬೇಕು. ಇಲ್ಲಾಂದ್ರೆ ಎಲೆಗಳು ದರಗು ಎಲ್ಲ ಬಿದ್ದ್ಬಿಟ್ಟು ಮತ್ತೆ ಬೇರುಗಳು ಬೆಳ್ಕೊಳ್ಳುವಂತ ಅವಕಾಶ ಇರುತ್ತೆ. ಮತ್ತೆ ಈ ರೋಗ ಪೀಡಿತ ನೆರಳಿನ ಮರ ಇರಬಹುದು ಅಥವಾ ಕಾಫಿ ಗಿಡಗಳನ್ನ ಕಿತ್ತಂತ ಜಾಗದಲ್ಲಿ ಅಂತ ಗುಂಡಿಗಳಿಗೆ 2-3 ಕೆಜಿಯಷ್ಟು ಕೃಷಿ ಸುಣ್ಣವನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಮಿಶ್ರಣ ಮಾಡಬೇಕು. ಇಂತಹ ಗುಂಡಿಗಳನ್ನು 6-8 ತಿಂಗಳುಗಳ ಕಾಲ ಸೂರ್ಯನ ಬಿಸಿಲು ಬೀಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಂತರನೇ ಕಾಫಿ ಸಸಿ ನೆಡಬೇಕಾಗ್ತದೆ. ಅಂದ್ರೆ ಈ ವರ್ಷ ನಾವು ಆ ಗಿಡಗಳನ್ನ ಕಿತ್ತಂತ ಜಾಗದಲ್ಲಿ ಮುಂದಿನ ವರ್ಷ ನಾವು ಏನು ಗಿಡಗಳನ್ನ ನೆಡುವಂತಹ ಸೀಸನ್ ಅಥವಾ ಹೇಳ್ತೀವಿ ಏನು ಒಂದು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಆ ಟೈಮ್ನಲ್ಲಿ ನೆಡಬೇಕಾಗ್ತದೆ. ಒಂದು ವರ್ಷ ನಾವು ಅದನ್ನ ಒಂದು ಸೀಸನ್ ಬಿಡಬೇಕಾಗತ್ತೆ. ಈ ತರ ಬಿಸಿಲಿಗೆ ನಾವು ಇದನ್ನ ಎಕ್ಸ್ಪೋಸ್ ಮಾಡೋದ್ರಿಂದ ಅಥವಾ ಏನೋ ನಾವು ಒಂದು ಸೂರ್ಯನ ಬಿಸಿಲು ಬೀಳಲಿಕ್ಕೆ ಅವಕಾಶ ಮಾಡ್ಕೊಡೋದ್ರಿಂದ ಈ ರೋಗಾಣುವಿನ ಬೆಳವಣಿಗೆ ಕಡಿಮೆ ಆಗ್ತದೆ. ಮತ್ತೆ ಸುಣ್ಣ ಹಾಕೋದ್ರಿಂದ ಕೂಡ ನಮ್ಗೆ ಏನು ರಸಸಾರ ಜಾಸ್ತಿ ಆಗೋದ್ರಿಂದ ಈ ಒಂದು ಶಿಲೀಂಧ್ರ ಬೆಳವಣಿಗೆ ಕೂಡ ಕಡಿಮೆ ಆಗ್ತದೆ. ನಂತರ ಈ ಕೃಷಿ ಸುಣ್ಣವನ್ನು ಈ ಏನ್ ನಾವು ಕಾಲುವೆಗಳನ್ನು ತೆಗೆದಿರ್ತೀವಿ ಅದಕ್ಕೆ ಕೂಡ ಹಾಕಬೇಕಾಗ್ತದೆ. ಮತ್ತೆ ಈ ರೋಗ ಪೀಡಿತ ಪ್ರದೇಶಗಳಲ್ಲಿ ಹೊಸ ಗಿಡ ನೆಡುವಂತ ಸಂದರ್ಭದಲ್ಲಿ ಮುಂದಿನ ವರ್ಷ ಈ ವರ್ಷ ತೆಗೆದಿರುವಂತ ಗಿಡ ಅಂದ್ರೆ ಜಾಗದಲ್ಲಿ ಗಿಡ ತೆಗೆದ ಜಾಗದಲ್ಲಿ ಮುಂದಿನ ವರ್ಷ ಹೊಸ ಗಿಡ ನೆಡಬೇಕಾದ್ರೆ ಅಂತ ಗಿಡಗಳನ್ನು ನೆಡುವ ಜಾಗದಲ್ಲಿ ಈ ಟ್ರೈಕೋಡರ್ಮಾ ಜೈವಿಕ ಶಿಲೀಂಧ್ರ ನಾಶಕಂತ ಪುಷ್ಟೀಕರಿಸಿದಂತಹ ಸಾವಯವ ಗೊಬ್ಬರ ಇರಬಹುದು ಅಥವಾ ಕೊಟ್ಟಿಗೆ ಗೊಬ್ಬರ ಇಂತಹ ಸಾವಯವ ಗೊಬ್ಬರಗಳನ್ನು ಅಂತ ಗುಂಡಿಗಳಲ್ಲಿ ಹಾಕ್ಬಿಟ್ಟು ನೆಡಬೇಕು. ಇದರಿಂದ ಈ ಒಂದು ಏನು ಗಿಡಗಳಿಗೆ ರಕ್ಷಣೆ ಸಿಗ್ತದೆ, ಈ ರೋಗಾಣುಗಳ ಒಂದು ಏನು ಸೋಂಕಿನಿಂದ ರಕ್ಷಣೆ ಸಿಗ್ತದೆ. ಈ ಒಂದು ಕೊಟ್ಟಿಗೆ ಗೊಬ್ಬರಗಳು ಅಥವಾ ಸಾವಯವ ಗೊಬ್ಬರ ಯಾವ ಪ್ರಮಾಣದಲ್ಲಿ ಒಂದು ಮಿಶ್ರಣ ಮಾಡಬೇಕು ಅಂತಂದ್ರೆ, ಸುಮಾರು 1 ಕ್ವಿಂಟಲ್ ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರಕ್ಕೆ 10 ಕೆಜಿಯಷ್ಟು ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರನಾಶನ ಮಿಶ್ರಣ ಮಾಡಿಬಿಟ್ಟು ನಂತರ ಅದನ್ನ ಹಾಕ್ಬೇಕಾಗ್ತದೆ. ಮತ್ತೆ ಇನ್ನೊಂದು ಏನಂತಂದ್ರೆ, ಈ ಟ್ರೈಕೋಡರ್ಮ ಪುಷ್ಟೀಕರಿಸಿದ ಕೊಟ್ಟಿಗೆ ಗೊಬ್ಬರವನ್ನು ರೋಗ ಪೀಡಿತ ಪ್ರದೇಶದಲ್ಲಿರುವಂತಹ ಆರೋಗ್ಯವಂತ ಗಿಡಗಳಿಗೂ ಕೂಡ ಹಾಕ್ಬಹುದು. ಇದು ಯಾವಾಗ ಹಾಕ್ಬೇಕಂದ್ರೆ ವರ್ಷದಲ್ಲಿ 2 ಬಾರಿ ಹಾಕ್ಬೇಕು. ಅಂದ್ರೆ ಮಳೆಗಾಲಕ್ಕಿಂತ ಮುಂಚೆ ಮತ್ತೆ ಮಳೆಗಾಲದ ನಂತರ ಯಾವಾಗ ಸೂಕ್ತ ಪ್ರಮಾಣದ ತೇವಾಂಶ ಮಣ್ಣಿರ್ತದೆ ಅಂತ ಸಂದರ್ಭದಲ್ಲಿ ಇದನ್ನ ಹಾಕ್ಬೇಕಾಗ್ತದೆ. ಇನ್ನೊಂದು ಏನಂದ್ರೆ, ಇದು ಮುಖ್ಯವಾದ ಒಂದು ಕ್ರಮ ಏನಂತಂದ್ರೆ, ಈ ಪ್ರಾರಂಭಿಕ ಹಂತದ ಒಂದು ಏನು ರೋಗದ ಲಕ್ಷಣಗಳು ಏನಕ್ಕಂದ್ರೆ, ಅಂತ ಸಂದರ್ಭದಲ್ಲಿ ಈ ಒಂದು ಶಿಲೀಂಧ್ರನಾಶಕ ಅಂದ್ರೆ ಫ್ರೊಪಿಕೊನೋಸೋಲ್ 25% ಇಸಿ ಅಂತ ಹೇಳ್ತೀವಿ, ಅದನ್ನ 2 ಮಿಲಿಯಷ್ಟು ಪ್ರತಿ ಲೀಟರ್ ನೀರಿಗೆ ಬೆರೆಸಬೇಕು. ನಂತರ ಈ ಒಂದು ರೋಗ ಲಕ್ಷಣ ತೋರಿಸ್ತಿರುವಂತಹ ಗಿಡಗಳ ಬುಡಭಾಗಕ್ಕೆ ಸುಮಾರು 15-20 ಲೀಟರ್ನಷ್ಟು ಈ ದ್ರಾವಣವನ್ನು ಹಾಕಬೇಕು. ಇದು ಕೂಡ ವರ್ಷಕ್ಕೆ 2 ಬಾರಿ, ಅಂದ್ರೆ ಮಳೆಗಾಲಕ್ಕಿಂತ ಮುಂಚಿತ ಮಳೆಗಾಲ ನಂತರ, ಮಣ್ಣು ಯಾವಾಗ ಅಂದ್ರೆ ಒಣಗಿರುತ್ತೆ ಅಂತ ಸಮಯದಲ್ಲಿ ಇದನ್ನ ಹಾಕ್ಬೇಕಾಗತ್ತೆ. ಇನ್ನೊಂದು ಈಗಾಗಲೇ ತಿಳಿಸಿದೆ ನಾನು, ಇನ್ನೊಂದು ರೋಗ ಶಾಂತವೇರಿ ಬೇರು ರೋಗ ಅಂತ. ಇದು ಕೇವಲ ನಮ್ಗೆ ಅರಾಬಿಕಾ ಒಂದು ಜಾತಿಯ ಕಾಫಿ ಗಿಡಗಳಲ್ಲಿ ಮಾತ್ರ ಇಲ್ಲಿವರೆಗೆ ಕಂಡು ಬಂದಿದೆ. ಇದು ಮೊದಲನೇದಾಗಿ ನಮ್ಗೆ ಚಿಕ್ಕಮಗಳೂರಿನ ಸಮೀಪದಲ್ಲಿರುವಂತಹ ಶಾಂತವೇರಿ ಎಂಬ ಒಂದು ಸ್ಥಳದಿಂದ ನಮ್ಗೆ ಇದು ಕಂಡು ಬಂದಿತ್ತು. ಹಾಗಾಗಿ ಇದಕ್ಕೆ ಶಾಂತವೇರಿ ಬೇರು ರೋಗ ಅಂತ ಕರೀತಾರೆ. ಈ ಒಂದು ರೋಗವು ಚಿಕ್ಕಮಗಳೂರಿನ ಗಿರಿ ಪ್ರದೇಶಗಳಲ್ಲಿ ಮತ್ತೆ ಮಲ್ಲಂದೂರು ಎಂಬ ಒಂದು ಪ್ರದೇಶದಲ್ಲಿ ಹಾಗೂ ತಮಿಳುನಾಡಿನ ಏರ್ಕಾಡ್ ಪ್ರದೇಶದಲ್ಲಿ ಮಾತ್ರ ಇಲ್ಲಿವರೆಗೆ ಕಂಡು ಬಂದಿದೆ. ಈ ರೋಗ ಲಕ್ಷಣದ ಬಗ್ಗೆ ಹೇಳಬೇಕು ಅಂತಂತಂದ್ರೆ, ಈ ರೋಗ ಪೀಡಿತ ಗಿಡಗಳು ಮುಖ್ಯವಾಗಿ ತುಂಬಾ ಶೀಘ್ರವಾಗಿ ಸೊರಗುತ್ತವೆ. ನಂತರ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಗಿಡಗಳು ಸಂಪೂರ್ಣವಾಗಿ ಸಾಯ್ತದೆ. ಇಂತಹ ರೋಗ ಪೀಡಿತ ಗಿಡಗಳನ್ನು ಅಡ್ಡ ಸೀಳಿ ನೋಡಿದಾಗ ಅಂತ ರೋಗ ಪೀಡಿತ ಗಿಡದ ಕಾಂಡವು ಹೆಚ್ಚು ಕಡಿಮೆ ತಿಳಿ ಗುಲಾಬಿ ಬಣ್ಣಕ್ಕೆ ತಿರುಗಿರುವುದು ಕಂಡು ಬರ್ತದೆ. ನಂತರ ಈ ರೋಗ ಪೀಡಿತ ಬೇರುಗಳ ಮೇಲಿನ ತೊಗಟೆಯನ್ನು ಕೂಡ ತೆಗೆದು ನೋಡಿದಾಗ ಅಂತ ಒಂದು ನಮ್ಗೆ ಬಣ್ಣಗಳು ಬದಲಾಗಿರುವ ಅಂದ್ರೆ ತಿಳಿ ಗುಲಾಬಿ ಬಣ್ಣಕ್ಕೆ ತಿರುಗಿರುವುದು ಕಂಡು ಬರ್ತದೆ. ಇನ್ನು ಈ ರೋಗಕ್ಕೆ ಅನುಕೂಲವಾದ ಒಂದು ಅಂಶಗಳು ಹೇಳ್ಬೇಕಂತಂದ್ರೆ, ಏನು ಅತಿ ಕಡಿಮೆ ಮಣ್ಣಿನ ಉಷ್ಣಾಂಶ ಇರೋದು ಅಥವಾ ಬಹಳ ದಿನಗಳ ಕಾಲದವರೆಗೆ ಅತಿ ಹೆಚ್ಚಿನ ಉಷ್ಣಾಂಶ ಇರುವಂತಹದ್ದು, ಆಮೇಲೆ ಮಣ್ಣಿನ ಭೌತಿಕ ಗುಣಗಳು ಹಾಳಾಗಿರುವಂತಹದ್ದು, ಕಡಿಮೆ ಮಳೆಯಿಂದ ಮಣ್ಣಿನ ತೇವಾಂಶ ಕೊರತೆ ಇರುವಂತಹದ್ದು, ಆಮೇಲೆ ಕಡಿಮೆ ನೆರಳಿರುವಂತಹದ್ದು, ಬೇರುಗಳಲ್ಲಿ ಗಾಯಗಳಾಗಿರುವಂತಹದ್ದು, ಇಂಥ ಸಂದರ್ಭಗಳಲ್ಲಿ ಈ ರೋಗದ ಉಲ್ಬಣತೆ ಕಂಡುಬರ್ತದೆ. ಇನ್ನು ರೋಗ ನಿರ್ವಹಣೆ ಬಗ್ಗೆ ಹೇಳಬೇಕು ಅಂತಂತಂದ್ರೆ, ಮೊದಲನೇದಾಗಿ ರೋಗಪೀಡಿತ ಗಿಡಗಳನ್ನ ಕಿತ್ತು ಹಾಕಿ ನಾಶಪಡಿಸಬೇಕಾಗ್ತದೆ. ನಂತರ ಸಮತೋಲಿತವಾದಂತಹ ಒಂದು ಪೋಷಕಾಂಶಗಳ ನಿರ್ವಹಣೆ, ಗೊಬ್ಬರಗಳನ್ನು ಒದಗಿಸುವ ಮೂಲಕ ಪೋಷಕಾಂಶಗಳ ನಿರ್ವಹಣೆ ಮಾಡೋದ್ರಿಂದ ಈ ರೋಗಗಳ ಒಂದು ಏನು ಸೋಂಕನ್ನು ಕಡಿಮೆ ಮಾಡಬಹುದಾಗಿದೆ. ಮತ್ತೆ ಇಂತಹ ರೋಗಪೀಡಿತ ಒಂದು ಪ್ರದೇಶಗಳಲ್ಲಿ ನಾವು ಸಾವಯವ ಗೊಬ್ಬರವನ್ನು ಹೆಚ್ಚಾಗಿ ಉಪಯೋಗಿಸಬೇಕಾಗ್ತದೆ. ಮತ್ತೆ ಕೃಷಿ ಸುಣ್ಣವನ್ನು ಪ್ರತಿ 3 ವರ್ಷಕ್ಕೆ ಒಂದು ಬಾರಿ ಆದರೂ ನಾವು ಹಾಕಬೇಕಾಗ್ತದಂತ ಜಾಗಗಳಿಗೆ. ಇದರಿಂದ ಈ ಒಂದು ಮಣ್ಣಿನ ರಸಸಾರ ಅಥವಾ pH ಮತ್ತು ಅದರ ಗುಣಮಟ್ಟ ಸುಧಾರಿಸೋದ್ರ ಮೂಲಕ ನಾವು ಈ ರೋಗದ ಒಂದು ಉಲ್ಬಣತೆ ಅಥವಾ ಸೋಂಕನ್ನು ಕಡಿಮೆ ಮಾಡಬಹುದು. ನಂತರ ಈ ರೋಗ ಪ್ರಾಥಮಿಕ ಹಂತದಲ್ಲಿ ಇದ್ರೆ ಈ ಒಂದು ಏನು ಸೋಂಕಿತ ಗಿಡಗಳು ಹಾಗೂ ಸುತ್ತಮುತ್ತಲಿನ ಗಿಡಗಳಿಗೆ ಏನು ನಾವು ಶಿಲೀಂದ್ರನಾಶಕ ಅಂತ ಹೇಳ್ತೀವಿ, ಪ್ರೋಪಿಕೋನಸೋಲ್ 25% EC, ಅದನ್ನ ಪ್ರತಿ 2 ml ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 15-20 ಲೀಟರ್ ಶಿಲೀಂದ್ರನಾಶಕ ದ್ರಾವಣವನ್ನು ಪ್ರತಿ ಬುಡಕ್ಕೆ ಸುರಿಬೇಕಾಗ್ತದೆ. ನಂತರ ಈ ಟ್ರೈಕೋಡರ್ಮಾ ಜೈವಿಕ ಶಿಲೀಂದ್ರನಾಶ ಆಗ್ಲೇ ನಾನು ಒಂದು ವಿವರಿಸಿದೆ, ಇದನ್ನು ಕೂಡ ಏನೋ ಒಂದು ನಾವು ಈ ಕೊಟ್ಟಿಗೆ ಗೊಬ್ಬರದಲ್ಲಿ ಪುಷ್ಟೀಕರಿಸಿಬಿಟ್ಟು ಈ ಒಂದು ರೋಗ ಪೀಡಿತ ಪ್ರದೇಶಗಳ ಗಿಡಗಳಿಗೆ ವರ್ಷಕ್ಕೆ 2 ಬಾರಿ ಹಾಕೋದ್ರ ಮೂಲಕ ನಾವು ರೋಗದ ಒಂದು ನಿಯಂತ್ರಣಗಳನ್ನ ಮಾಡಬಹುದಾಗಿದೆ. ಈ ರೋಗಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನನ್ನು ಸಂಪರ್ಕಿಸಬಹುದು. ನನ್ನ ಹೆಸರನ್ನು ನೀವು ಬರ್ಕೊಬಹುದು, ಡಾಕ್ಟರ್ ಮಧು ಎಸ್ ಗಿರಿ, ಸಸ್ಯ ರೋಗಶಾಸ್ತ್ರ ವಿಭಾಗ, ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ, ಬಾಳೆಹೊನ್ನೂರು. ನನ್ನ ಮೊಬೈಲ್ ಸಂಖ್ಯೆ ಈ ರೀತಿ ಇದೆ, 8296604639. ಇದುವರೆಗೂ ಕಾಫಿ ಬೆಳೆಯಲ್ಲಿ ಕೊಳೆ ರೋಗಗಳು ಮತ್ತು ಬೇರು ರೋಗಗಳ ಕುರಿತು ಡಾಕ್ಟರ್ ಮಧು ಎಸ್ ಗಿರಿ, ಸಂಶೋಧನಾ ಸಹಾಯಕರು, ಸಸ್ಯ ರೋಗಶಾಸ್ತ್ರ ವಿಭಾಗ, ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರ, ಬಾಳೆಹೊನ್ನೂರು, ಚಿಕ್ಕಮಗಳೂರು, ಇವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹಾಗೂ ಇದರ ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್. ಈಗ ಕೇಳಿ ಮೀನುಗಾರಿಕಾ ಇಲಾಖೆಯ ಪ್ರಕಟಣೆಯನ್ನು. ಇದೊಂದು ಪ್ರಕಟಣೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಮತ್ತು ನೀಲಿ ಕ್ರಾಂತಿ ಯೋಜನೆಯಡಿ ಸಹಾಯಧನಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಮೀನುಗಾರಿಕೆ ಇಲಾಖೆ ಶಿವಮೊಗ್ಗ ವತಿಯಿಂದ 2022-23 2024-25 ಸಾಲಿನವರೆಗೆ ಮರು ಹಂಚಿಕೆಯಾಗಿರುವ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಮತ್ತು ನೀಲಿ ಕ್ರಾಂತಿ ಯೋಜನೆಯಡಿ ವಿವಿಧ ಘಟಕಗಳಿಗೆ ಸಹಾಯಧನ ನೀಡಲು ಅರ್ಹ ಫಲಾನುಭವಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಮತ್ತು ನೀಲಿ ಕ್ರಾಂತಿ ಯೋಜನೆಯಡಿ ಮೀನು ಕೃಷಿ ಕೊಳಗಳ ನಿರ್ಮಾಣ ಒಟ್ಟು 4.03 ಹೆಕ್ಟರ್ ಗುರಿ ಇದ್ದು ಸಾಮಾನ್ಯರಿಗೆ 2.39 ಮತ್ತು ಪರಿಶಿಷ್ಟ ಜಾತಿ 1.64 ಹೆಕ್ಟರ್ ನೀಡಲಾಗುವುದು. ಮೀನು ಕೃಷಿ ಕೊಳ ನಿರ್ಮಾಣ ಮಾಡಿ ಮೀನು ಕೃಷಿ ಕೈಗೊಂಡವರಿಗೆ ಹೂಡಿಕೆಗಳ ವೆಚ್ಚದ ಮೇಲೆ ಸಹಾಯಕ್ಕೆ ಒಟ್ಟು 8.60 ಹೆಕ್ಟರ್ ಗುರಿ ನಿಗದಿಪಡಿಸಿದ್ದು ಸಾಮಾನ್ಯರಿಗೆ 4.80, ಸಾಮಾನ್ಯ ಮಹಿಳೆಯರಿಗೆ 1.80, ಪರಿಶಿಷ್ಟ ಜಾತಿಗೆ 1 ಹಾಗೂ ಪರಿಶಿಷ್ಟ ಪಂಗಡಕ್ಕೆ 1 ಹೆಕ್ಟರ್ ನೀಡಲಾಗುವುದು. ಯಾಂತ್ರೀಕೃತ ದೋಣಿ ಖರೀದಿಗೆ ಸಹಾಯ ಯೋಜನೆಯಡಿ ಸಾಂಪ್ರದಾಯಿಕ ಮೀನುಗಾರಿಕೆ FRP ಬದಲಿ ದೋಣಿ ನಿರ್ಮಾಣಕ್ಕಾಗಿ ಸಹಾಯ 0.1 ಘಟಕ ಗುರಿ ಇದ್ದು ಸಾಮಾನ್ಯರಿಗೆ ನೀಡಲಾಗುವುದು. ಮೀನು ಮರಿ ಪಾಲನಾ ಘಟಕ ನಿರ್ಮಾಣ ಸಹಾಯ ಒಟ್ಟು 7.198 ಹೆಕ್ಟರ್ ಗುರಿ ಇದ್ದು ಸಾಮಾನ್ಯರಿಗೆ 2.03, ಮಹಿಳೆಯರಿಗೆ 2.228, ಪರಿಶಿಷ್ಟ ಜಾತಿಗೆ 1 ಹಾಗೂ ಪರಿಶಿಷ್ಟ ಪಂಗಡಕ್ಕೆ 1.94 ಹೆಕ್ಟರ್ ನೀಡಲಾಗುವುದು. ಸೈಕಲ್ ವಿತ್ ಐಸ್ ಬಾಕ್ಸ್ ಸಾಮಾನ್ಯ ವರ್ಗಕ್ಕೆ 1 ಗುರಿ, ಮಧ್ಯಮ ವರ್ಗದ ಅಲಂಕಾರಿಕ ಸಾಕಾಣಿಕೆ ಘಟಕ ಪರಿಶಿಷ್ಟ ಜಾತಿ 1 ಗುರಿ, ಹೊಸತಾದ ಅಲಂಕಾರಿಕ ಮೀನು ಮಾರಾಟ ಮಳಿಗೆ ಸೇರಿದಂತೆ ಸಹಾಯ ಪರಿಶಿಷ್ಟ ಜಾತಿ 0.1 ಘಟಕ ನೀಡಲಾಗುವುದು. ಸಹಾಯಧನ ಘಟಕಗಳ ಉಪಯೋಜನೆಗಳನ್ನು ಪಡೆಯಲು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ 40% ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳಾ ಫಲಾನುಭವಿಗಳಿಗೆ 60% ಸಹಾಯಧನ ನೀಡಲಾಗುವುದು. ಆಸಕ್ತರು ಸೆಪ್ಟೆಂಬರ್ 20 ರೊಳಗೆ

ನೆಲ ಈ ಮಣ್ಣು ನಮ್ಮದು, ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ಇದ ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು ನೀವೇ. ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ನೀವೇ ಹೇಳಿ ಯಾರದು ಈ ನೆಲ.